ಕುಶಾಗ್ರೀಣಬಿಂದುನಾ ಮನಸೋ ನಿಗ್ರಹಸ್ತದ್ವತ ಹವೇದ ಪರಿಖೇದತಃ. ಪರಿಖೇದ ಅಂದ್ರೆ ಆಲಸ್ಯತನ, ಅಪರಿಖೇದ ಅಂದ್ರೆ ಆಲಸ್ಯತನ ಇಲ್ಲದಿರುವಿಕೆ. ಆಲಸ್ಯತನವನ್ನು ಬಿಟ್ಟುಕೊಟ್ಟು, ಆಲಸ್ಯತನವನ್ನು ಬಿಟ್ಟುಕೊಟ್ಟು ಸಮುದ್ರದಲ್ಲಿಯ ನೀರನ್ನ ಕುಶಾಗ್ರದಿಂದ ಒಂದೊಂದು ಹನಿ ಹನಿಯನ್ನಾಗಿ ಪ್ರಯೋಗಿಸಿ ಖಾಲಿ ಮಾಡುವುದು ಸಾಧ್ಯ ಇದೆ ಅಂತಾಗಿದ್ದೆ. ಆದರೆ ಮನಸ್ಸನ್ನು ಕೂಡ ನಿಗ್ರಹಿಸುವುದು ಸಾಧ್ಯ ಇದೆ ಅಂತ ತಾತ್ಪರ್ಯ ಶ್ಲೋಕ. ಆಲಸ್ಯತನವಿಲ್ಲದೆ ಈ ಪ್ರಕಾರವಾದ ಆಲಸ್ಯತನವು ರಹಿತವಾಗಿ ಈ ಪ್ರಯತ್ನ ಮಾಡಬೇಕು ಅಂದರೆ ಅತ್ಯಂತ ಹೆಚ್ಚಿನ ವ್ಯವಸಾಯ ಮಾತ್ರಮೇವ, ನಿಶ್ಚಯ ಬುದ್ಧಿ ಬೇಕಾಗ್ತದೆ. ವ್ಯವಸಾಯ ಅಂದರೆ ನಿಶ್ಚಯ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನು. ಅವ್ಯವಸಾಯ ಬುದ್ಧಿ ಅನಂತಾಶ್ಚ. ಬಹುಶಾಖ ಗೀತಾಯ ಹಾಗೆಯೇ ಏಕಾಗ್ರ ಬುದ್ಧಿ ಇದು ನಿಶ್ಚಯ ಆಗಬೇಕು. ಆಲಸ್ಯತನ ಹೋಗಬೇಕು, ಏಕಾಗ್ರ ಬುದ್ಧಿ ನಿಶ್ಚಯ ಆಗಬೇಕು. ಏನ್ ನಿಶ್ಚಯ ಅಂದ್ರೆ ಈ ಪ್ರಕಾರವಾಗಿ ಕುಶಾಗ್ರದಿಂದ ಒಂದೊಂದು ಹನಿಯನ್ನ ಒಂದೊಂದು ಹನಿಯಂತೆ ನಾನು ಸಮುದ್ರವನ್ನ ಖಾಲಿ ಮಾಡುತ್ತೇನೆ ಅನ್ನುವ ವೆಲ್ ಕನ್ವಿನ್ಸ್ಡ್ ಬುದ್ಧಿ ಇರ್ಬೇಕು. ಹೆಂಗ್ರಿ ಇಲ್ಲಿ ಹೆಂಗ್ ತರುವುದನ್ನು ಜಲರಾಶಿ ಹಾಗೆ ಇಲ್ಲಿ ಕೂಡ ಮನಸ್ಸನ್ನ ನಿಗ್ರಹಿಸಿಕೊಳ್ಳುತ್ತೇನೆ. ತದ್ವತ ಏನ್ ನೀವು ಹೇಳೋದು, ಮನೋನಿಗ್ರಹೇ ಉಪಾಯ ಅಪರಕ್ಕಿನ್ನ ವ್ಯವಸಾಯ ಮಾತ್ರಮೇ ಇವ ಕಿಂ. ಮನೋನಿಗ್ರಹ ಮಾಡಲಿಕ್ಕೆ ಉಪಾಯ ಏನು ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಸಮುದ್ರ ನೀರು ಖಾಲಿ ಮಾಡದಂತೆ ಅಂತ ಹೇಳ್ತೀರಿ. ಇದು ಒಂದೇ ಉಪಾಯವೇ? ಬೇರೆ ಇನ್ನೊಂದು ಯಾವುದಾದ್ರೂ ಉಪಾಯ ಇರಬಹುದಾ? ಕಾರಿಕಾಸು ದುಡುವು ಆಲಸತನ ಆಗಬಾರದು, ಬೇಸರ ಆಗಬಾರದು. ಅಂತಹ ನಿಶ್ಚಯ ಇವನು ಅಕ್ಕಿಮ್ ಅಂತ ಪ್ರಶ್ನೆ ಹಾಕಿದಾಗ ತಿಳ್ಕೋಬೇಕು. ಅವನಿಗೂ ಡೌಟ್ಫುಲ್ ಅದ, ನೀರು ಖಾಲಿ ಮಾಡೋದು. ಅದಕ್ಕೆ ಅವನ ಪ್ರಶ್ನೆ ನೀಡುತ್ತಾನೆ, ಬೇರೆ ಏನಾದರೂ ದಾರಿ ಉಂಟಾ ಅಂತ. ಉಪಾಯೇನ ನಿಗೃಹಣೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋಃ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಉಪಾಯೇನ ನಿಗೃಹಣೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋಃ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಕಾಮಭೋಗಗಳಲ್ಲಿ ಕಾಮಭೋಗಯೋ ವಿಕ್ಷಿಪ್ತಂ, ಯಾವುದು ವಿಕ್ಷಿಪ್ತವಾಗಿದೆಯೋ ಅಭಿಮಾನ ಹೊಂದಿದೆಯೋ ತೊಡಗಿಕೊಂಡಿದೆಯೋ ಇನ್ವಾಲ್ವ್ ಆಗಿದೆಯೋ ಅದನ್ನ ಉಪಾಯೇನ ನಿಗೃಹಣೀಯಾತ್, ಉಪಾಯದಿಂದ ಅದನ್ನು ನಿಗ್ರಹಿಸಿಕೊಳ್ಳತಕ್ಕದ್ದು. ಹೇಗೆ ಅಂದರೆ, ಸುಪ್ರಸನ್ನಂ ಲಯೇ ಚೈವ, ಸುಪ್ರಸನ್ನಂ ಲಯೇ ಚೈವ, ಸುಪ್ರಸನ್ನಂ ಶಾಂತವಾದ ಮನಸ್ಸನ್ನ ಲಯದಲ್ಲಿ ನಿಲ್ಲಿಸಬೇಕು. ಬರ್ಕೊಳ್ಳಿ ನೋಡೋಣ, ಶಾಂತವಾದ ಮನಸ್ಸನ್ನ ಲಯದಲ್ಲಿ ನಿಲ್ಲಿಸಬೇಕು. ಏಕೆಂದರೆ ಹೇಗೆ ಕಾಮವು ಹಾಗೆ ಲಯವೂ ಕೂಡ, ಹೇಗೆ ಕಾಮವೋ ಹಾಗೆ ಲಯ ಅಂತಾನೆ, ಕಾಮನೆಗಳು ಹೇಗೋ ಹಾಗೆ ಲಯ ಅಂತ. ಏನ್ ಹೇಳಲಿಕ್ಕೆ ಬಯಸ್ತಾರೆ? ವಿವಕ್ಷ ಹೋಗಬೇಕು. ಈಗ ಏನ್ ಹೇಳಲಿಕ್ಕೆ ಬಯಸ್ತಾರೆ? ನಿದ್ರೆಯಲ್ಲಿ ಯಾವ ಕಾಮನೆಗಳು ಇರ್ತವೆ? ಯಾವ ಕಾಮನೆಗಳು ಇರ್ತವೆ ನಿದ್ರೆಯಲ್ಲಿ? ಯಾವ ಕಾಮನೆಗಳು ಇರುತ್ತೆ? ಒಂದು ರೀತಿಯಲ್ಲಿ ನೋಡಿದರೆ ಲಯದಲ್ಲಿಯೂ ಕೂಡ ಯಾವ ಕಾಮನೆ ಇರೋದಿಲ್ಲ. ಇಲ್ಲ ಸ್ವಾಮಿ, ಸುಶುಕ್ತಿಯಲ್ಲಿ ಇಲ್ಲ. ಸುಪ್ತವಾಗಿ ಅಡಿಕೊಂಡಿರ್ತಾರೆ. ಲಯದಲ್ಲಿ ಕೂಡ ಎಲ್ಲ ಸುಪ್ತವಾಗಿ ಕಾಮನೆ. ಅವರ ಉದ್ದೇಶ ಏನು ಅಂತಂದ್ರೆ, ಗಾಢ ನಿದ್ರೆಯಲ್ಲಿ ಹೇಗೆ ಕಾಮನೆಗಳು ಸುಪ್ತವಾಗಿರುತ್ತವೆಯೋ ಹಾಗೆ ಲಯದಲ್ಲಿಯೂ ಕೂಡ ಸುಪ್ತವಾಗಿರುತ್ತವೆ. ನಿದ್ರಾಸ್ಥಿತಿಯನ್ನ ಹೆಚ್ಚಿಗೆ ಮಹತ್ವ ಕೊಟ್ಟಿ ಹೇಳ್ತಾ ಇದ್ದಾರೆ. ಸುಶುಕ್ತಿ ಸ್ಥಿತಿಯನ್ನ ಹೆಚ್ಚಿಗೆ ಲಕ್ಷ್ಯ ಕೊಟ್ಟು ಹೇಳ್ತಾ ಇದ್ದಾರೆ. ಆದ್ದರಿಂದ ಉಪಾಯೇನ ನಿಗ್ರಹಣೀಯಾತ್, ಆ ಸಂದರ್ಭದಲ್ಲಿ ಅದು ಹಾಗೆ ಇರಲಿ ಹೀಗೆ ಇರಲಿ, ಅದು ಲಯಗತವೇ ಆಗಿರಲಿ ಅಥವಾ ಸುಪ್ರಸನ್ನವೇ ಆಗಿರಲಿ, ಕಾಮನಾರಹಿತ, ಅಲ್ಲಿ ನಾವು ಗುರುತಿಸ್ತಕ್ಕದ್ದು ಏನು ಅಂದರೆ, ಇವು ಆರೋಪಿತಗಳು, ಇವು ಆರೋಪಿತಗಳು ಅನ್ನೋದನ್ನು ಗುರುತಿಸ್ಬೇಕು. ಸುಮ್ಮನೆ ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಆ ಗುರುತಿಸೋ ಚಟ ಬಿಡಬೇಕು. ಸುಮ್ಮನೆ ಚಟ ಬರುವುದಿಲ್ಲ, ಸತತವಾಗಿ ಅದು ಎಕ್ಸ್ಪೋಸ್ ಆಗ್ತಾ ಇರಬೇಕು. ನಾನು ಸುಮ್ಮನೆ ಎಕ್ಸ್ಪೋಸ್ ಆಗುವುದಿಲ್ಲ, ಅದಕ್ಕಾಗಿ ಕೆಲವು ಸಮಯ ಇಡಬೇಕಾಗ್ತದೆ. ಸುಮ್ಮನೆ ಸಮಯ ಇಡ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಸಂಗತಿಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ಕೆಲವೊಂದು ಸಂಗತಿಗಳನ್ನು ತ್ಯಾಗ ಮಾಡಿದಾಗ ಕೆಲವು ಸಮಯ ನಮ್ಮ ಹತ್ರ ಇರುತ್ತೆ, ಆ ಸಮಯವನ್ನು ಇದಕ್ಕಿಡಬಹುದು. ಆ ಸಮಯವನ್ನು ಇದಕ್ಕೆ ಇಡುವುದರಿಂದ ಎಕ್ಸ್ಪೋಜರ್ ಜಾಸ್ತಿ ಸಿಗಲಿಕ್ಕೆ ಶುರುವಾಗ್ತದೆ. ಅವಾಗ ಕೋಲ್ತಾ ಇಲ್ಲ, ಮತ್ತೆ ನಿನ್ನೆ ಒಂದು ಹುಡಿಯದ ಭಾರಿ ಇದ್ದಾನ ಭೀಮ ಇಲ್ಲಿ ಏನಾಗಿಲ್ಲ, ಯಾಕಡೆ ಹೊಡಬಾರ ನೀನ್ ಹಿಂಗ ಹೊಡ್ತಿಲ್ಲ. ಹೊಡದೇ ಇಲ್ಲವ ಸುಮ್ಮನೆ ಹಚ್ಚು ಇಟ್ಟ ಇಲ್ಲೇ ಇಟ್ಕೋ ಯಾರು ಪಾಪ ಅಡ್ಜಸ್ಟ್ ಮಾಡ್ತಾವ. ಸುಶುಕ್ತಿಯಲ್ಲಿ ಕಾಮನಾರಹಿತವಾದ ಸ್ಥಿತಿ ಅಂದ್ರೂ ಒಂದೇ, ಲಯ ಸ್ಥಿತಿ ಅಂದ್ರೂ ಒಂದೇ. ಅದು ಮಾತ್ರ ಇಲ್ಲಿ ನಿಗ್ರಹ ಆಗೋದಿಲ್ಲ. ನಿಗ್ರಹ ಆಗೋದು ಅಂದ್ರೆ ಅವು ಇಲ್ಲದಂತೆ ಮಾಡಿಕೊಳ್ಳೋದು. ಸಂಸ್ಕಾರ ಇತ್ತು ಅಂತಂದ್ರೆ ಶಾಸ್ತ್ರ ಸಂಸ್ಕಾರ ಇತ್ತು ಅಂತಂದ್ರೆ ಆ ಸಂದರ್ಭದಲ್ಲಿ ಮನನ ಮಾಡಲಿಕ್ಕಾಗ್ತದೆ. ವೆರಿ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್, ಅನುಕೂಲಕರವಾದ ವಾತಾವರಣ ಅಲ್ಲಿರ್ತದೆ, ಅನುಕೂಲಕರವಾದಂತಹ ಕ್ಷೇತ್ರ. ಪ್ರಸನ್ನವಾಗಿರುವಂತಹದ್ದು ಆ ಕ್ಷೇತ್ರ, ಕಾಮನಾರಹಿತವಾದಂತಹ ಕ್ಷೇತ್ರ. ಅಲ್ಲಿ ನಾವು ನಮ್ಮ ತಿಳುವಳಿಕೆಯನ್ನ ಶಾಸ್ತ್ರ ಆಧಾರದಿಂದ ಬೆಳೆಸ್ಕೊಂಡಿದ್ದಾದ್ರೆ ಅವಾಗ ಸ್ಪಷ್ಟವಾಗಿ ಬಿಡುತ್ತದೆ ಇವು ಯಾವಕ್ಕೂ ಕೂಡ ಅಸ್ತಿತ್ವವೇ ಇಲ್ಲ, ಆರೋಪಿತವಾಗಿವೆ. ಭಾಷೆ 203 ಅಪರಿಖಿನ್ನ ವ್ಯವಸಾಯವಾನ್ ಸನ್ ವಕ್ಷ್ಯಮಾಣೇನ ಉಪಾಯೇನ ಕಾಮ ಭೋಗ ವಿಷಯೀ ವಿಕ್ಷಿಪ್ತಂ ಮನಃ ನಿಗೃಹಣೀಯಾತ್ ನಿರುಂಧ್ಯಾತ್ ಆತ್ಮನ್ಯೇವ ಇತ್ಯರ್ಥಃ. ಮನಸ್ಸಿನ ಹೊಯ್ದಾಟ ಯಾವಾಗ, ಮನಸ್ಸಿನ ಹೊಯ್ದಾಟ ಯಾವಾಗ, ವಿಷಯಗಳ ಶಬ್ದಸ್ಪರ್ಶಾದಿ ವಿಷಯಗಳ ಕಡೆಗೆ ಮನಸ್ಸಿನ ಗಮನ ಹೋಯಿತು ಅಂತಂದ್ರೆ ಅದಕ್ಕೆ ಕಾಮ ಅಂತ ಕರೀತಾರೆ. ನಂತರ ಆ ವಿಷಯಗಳನ್ನು ಅನುಭವಿಸಬೇಕು ಅನ್ನೋ ಪ್ರವೃತ್ತಿ ಬಂದಾಗ ಅದಕ್ಕೆ ಭೋಗ ಅಂತ ಕರೀತಾರೆ. ಕಾಮ ಮತ್ತು ಭೋಗ ಮನಸ್ಸಿನ ಚಂಚಲತೆಗೆ ಮೂಲ ಕಾರಣಗಳು. ವಕ್ಷ್ಯಮಾಣೇನ ಉಪಾಯೇನ ಕಾಮ ಭೋಗ ವಿಷಯೇ ವಿಕ್ಷಿಪ್ತಂ ಮನಃ. ಕಾಮ ಮತ್ತು ಭೋಗ ಎನ್ನುವಗಳಲ್ಲಿ ಯಾವ ಮನಸ್ಸು ವಿಕ್ಷಿಪ್ತವಾಗಿದೆಯೋ ಆ ಮನಸ್ಸನ್ನ ಸೆಳೆದುಕೊಂಡು ಆತ್ಮನ್ಯೇವ ನಿರುಂಧ್ಯಾತ ಆತ್ಮನಲ್ಲಿ ನಿಲ್ಲಿಸಬೇಕು. ಏ ನೈ ಹೋತಾಯ ಜಬ್ ತಕ್ ಸಂಸ್ಕಾರ ನೈ ಹೈ, ಸಂಸ್ಕಾರ ಉಂಟಾಗಬೇಕು. ಇನ್ಫ್ಯಾಕ್ಟ್ 99% ಈ ಪ್ರಕಾರವಾದ ಕ್ಲಾಸುಗಳು, ಈ ಪ್ರಕಾರವಾದ ಭಾಷ್ಯ ಪಾರಾಯಣಗಳು, ಪಠಣಗಳು, ಈ ಪ್ರಕಾರವಾದ ಅರ್ಥಗಳನ್ನು ಮಾಡಿಕೊಳ್ಳುವಂತಹ ಒಂದು ವಾತಾವರಣದ ಸೃಷ್ಟಿ ಏನಿದೆ ಜ್ಞಾನಕ್ಕಲ್ಲ, ಆಕ್ಚುಲಿ ಮನಸ್ಸಿಗೆ ಆ ಸಂಸ್ಕಾರ ಬಿಟ್ಟು ಈ ಸಂಸ್ಕಾರಗಳಲ್ಲಿ, ಆ ರೂಢಿಯನ್ನು ಬಿಟ್ಟು ಈ ರೂಢಿ, ಆರೂಢ ಅಂದ್ರೆ ಸಿದ್ಧಾರೂಢ, ಈರೂಢ ಅಂದ್ರೆ ಇಂದ್ರಿಯಗಳ ರೂಢಿ. ಎಷ್ಟು ಸಲ ಹೇಳಿದ್ರೆ ಗೊತ್ತದೆ, ನನಗೆ ಗೊತ್ತದೆ. ಸೊ ಇಂದ್ರಿಯಗಳಲ್ಲಿಯ ಹೊರಮುಖವಾಗಿ ಹೋಗುವ ನಮ್ಮ ರೂಢಿ ಏನಿದೆ ಅದನ್ನು ತಪ್ಪಿಸಬೇಕು, ಆತ್ಮನ ರೂಢಿಯಲ್ಲಿ ನಿಲ್ಲಿಸಬೇಕು. ಆವಾಗ ಆ ರೂಢನಾಗ್ಬಿಡ. ಈಗ ಇದಕ್ಕಾಗಿ ಒಂದು ಹದವಾದ ವಾತಾವರಣ ಬೇಕಾಗ್ತದೆ, ಮನಸ್ಸು ಹದವಾಗಬೇಕಾಗ್ತದೆ. ಅದಕ್ಕಾಗಿ ಇವೆಲ್ಲ ಸಣ್ಣ ಪುಟ್ಟ ನಾಮ ಜಪ, ಉಚ್ಚ ಜಪ, ಮಂತ್ರ ಜಪ. ಹಾಗೆ ನೀವು ನೋಡಿ ಎಲ್ಲ ಪೂರ್ಣ ಎರಡೇ ಎರಡು, ಒಂದು ನಿಂತಿರೋದು ಇನ್ನೊಂದು ನಿಲ್ಲಿಸೋದು. ನಿಂತಿರೋದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಏನಿಲ್ಲ, ಹೋಗಿ ನಿಂತು ಬಿಟ್ಟಾನಾಗಲಿ. ನಿಲ್ಲಿಸುವ ಸಾಧನ ಏನಿದೆಯಲ್ಲ, ಎಲ್ಲ ಸಾಧನೆಗಳ ಗುರಿ ಅಲ್ಲಿ ಆತ್ಮನಲ್ಲಿ ನಿಲ್ಲಿಸುವಂತಹ ಪ್ರಯತ್ನ. ವಿಕ್ಷಿಪ್ತ ಮನಃ ನಿಗೃಹಣೀಯಾತ, ಹೊರಮುಖವಾದ ಈ ಮನಸ್ಸನ್ನ, ತೊಡಗಿಕೊಂಡಿರುವ ಈ ಮನಸ್ಸನ್ನ ನಿಗೃಹಣೀಯಾತ ಇಸ್ ಈಕ್ವಲ್ ಟು ಆತ್ಮನೀವ ನಿರುಂಧ್ಯಾತ ಇತ್ಯರ್ಥ. ಆತ್ಮನಲ್ಲಿ ನಿರುಂಧ್ಯಾತ, ಆತ್ಮನಲ್ಲಿ ನಿಲ್ಲಿಸತಕ್ಕದ್ದು. ಭಾಷ್ಯ ಕಿಂಚ ಲೀಯತೆ ಅಸ್ಮಿನ್ ಇತಿ ಸುಷುಪ್ತಿ ಲಯಃ ತಸ್ಮಿನ್ ಲಯೇ ಚ ಸುಪ್ರಸನ್ನಂ ಆಯಾಸ ವರ್ಜಿತಮಪಿ ಇತ್ಯೇತತ್. ಇನ್ ಫ್ಯಾಕ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸುಷುಪ್ತಿಹಿ ಲಯಃ, ಗಾಢ ನಿದ್ರೆಯನ್ನ ಲಯವೆಂದೇ ಸಂಬೋಧಿಸಲಾಗುತ್ತದೆ. ಲಯ ಗಾಢ ನಿದ್ರ ಇದು ಲಯ. ಯಾಕಂದ್ರೆ ಮತ್ತೆ ಮೈಂಡ್ ಇಸ್ ಅವೈಲಬಲ್, ಪುನಃ ಮತ್ತೆ ವ್ಯವಹಾರಕ್ಕೆ ಮನಸ್ಸು ಬುದ್ಧಿಗಳು ಲಭ್ಯ ಇವೆ. ಆದ್ದರಿಂದ ಮನಸ್ಸನ್ನ ಲೀಯತೆ ಅಸ್ಮಿನ್ ಇತಿ ಸುಷುಪ್ತಿ ಲಯ ತಸ್ಮಿನ್ ಲಯೇಚ ಸುಪ್ರಸನ್ನಂ. ಆವಾಗ ಏನಾಗಿರ್ತದೆ, ಆಯಾಸ ಏನು ಇರೋದಿಲ್ಲ ನೋಡಿ, ಆಯಾಸ ವರ್ಜಿತಂ ಸುಪ್ರಸನ್ನಂ. ಸುಪ್ರಸನ್ನಂ ಅಂತಂದ್ರೆ ಶಾಂತವಾಗಿರ್ತದಲ್ಲ, ಆಯಾಸ ರಹಿತವಾಗಿರ್ತದೆ. ಆಯಾಸ ವರ್ಜಿತಮಿ ಇತ್ತಿರ್ತದೆ, ಆಯಾಸವನ್ನು ಕಳೆದುಕೊಂಡಿರ್ತದೆ. ಆಯಾಸ ರಹಿತ ಆಗ್ಬಿಡ್ತು ಅಂದ್ರೆ ಮತ್ತಿನ್ನು ನಿಗ್ರಹಿಸಬೇಕು ಅಂತ ಏನದೆ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಸುಪ್ರಸನ್ನಂ ಚೇತ ಕಸ್ಮಾತ್ ನಿಗೃಹ್ಯತೆ ಇತಿ, ಭಾಷ್ಯ ನೋಡ್ಕೊಡ್ರಿ. ನಿಗ್ರಹಣೀಯಾತ ಇತಿ ಅನುವರ್ತತೆ, ಅದನ್ನ ನಿಗ್ರಹಿಸ್ಕೊಳ್ಳಿ, ನಿಲ್ಲಿಸ್ಕೊಳ್ಳಿ. ಎಲ್ಲಿ ನಿಲ್ಲಿಸ್ಕೊಳ್ಳಿ, ಆತ್ಮದಲ್ಲಿ ನಿಲ್ಲಿಸ್ಕೊಳ್ಳಿ ಅನ್ನುವಂಥ ಅರ್ಥವನ್ನ ಇಲ್ಲಿ ಅನುಸರಿಸಬೇಕು. ಸುಪ್ರಸನ್ನಂ ಚೇತ ಕಸ್ಮಾತ್ ನಿಗೃಹ್ಯತೆ ಇತಿ, ಪ್ರಸನ್ನವಾಗಿದೆ ಅಂತೀರಾ, ಶಾಂತವಾಗಿದೆ ಅಂತೀರಾ, ಅದನ್ನು ನಿಗ್ರಹಿಸ್ಕೊಳ್ಳಿ ಅಂತೀರಾ. ಅಕಸ್ಮಾತ್ ನಿಗ್ರಹ ಮಾಡಿ ಯಾವುದಕ್ಕೆ ನಿಗ್ರಹ ಮಾಡ್ಕೋಬೇಕು, ಎಲ್ಲ ಪ್ರಸನ್ನವಾಗಿದೆಯಲ್ಲ, ಶಾಂತವಾಗಿ ಹೋಗಿದೆಯಲ್ಲ. ಸುಪ್ರಸನ್ನಂ ಚೇತ ಶಾಂತವಾಗಿದೆ ಅಂತ ಆದ್ಮೇಲೆ ಕಸ್ಮಾತ್ ನಿಗ್ರಹ್ಯತೆ ಇತಿ, ನಿಗ್ರಹ ಮಾಡಬೇಕು ಅನ್ನೋದು ಎಲ್ಲಿದೆ, ಯಾಕೆ ತಾನೇ ನಿಗ್ರಹ ಮಾಡಬೇಕು, ಯಾಕೆ ಮಾಡಬೇಕು ನಿಗ್ರಹ, ಪ್ರಸನ್ನವಾಗಿದೆಯಲ್ವೋ, ಶಾಂತವಾಗಿದೆಯಲ್ವೋ. ಆತ್ಮನಲ್ಲಿ ನಿಂತಿಲ್ಲ, ಅದಕ್ಕೆ ಪುನಃ ಮತ್ತೆ ವ್ಯವಹಾರ ಮತ್ತು ಸತ್ಯ ಅಂತ ಹೊರಬರ್ತದೆ. ಆತ್ಮನಲ್ಲಿ ನಿಂತಿಲ್ಲ. ಉಚ್ಯತೆ, ಓಕೆ, ಉಚ್ಯತೆ ಯಸ್ಮಾತ್ ಯಥಾ ಕಾಮಃ ಅನರ್ಥ ಹೇತು ತಥಾ ಲಯಃ ಅಪಿ. ಯಸ್ಮಾತ್ ಕಾರಣ ಯಾಕಂತ ಹೇಳ್ತೇವೆ ಕೇಳಪ್ಪ, ಕಾಮಹ ಯಥ ಅನರ್ಥ ಹೇತು. ಕಾಮನೆಗಳು ಸ್ತಬ್ಧವಾಗಿರ್ತಾವೆ ನಿದ್ರೆಯಲ್ಲಿ, ಪುನಃ ಮತ್ತೆ ಚಿಗಿರ್ತಾವೆ, ಅವು ಅನರ್ಥ ಹೇತು ಹೌದಲ್ವ? ಫರ್ದರ್ ಅನರ್ಥಗಳಿಗೆ ಕಾರಣವಾಗ್ತದೆ ಇಲ್ಲ. ಹಾಗೆ ಲಯವೂ ಕೂಡ ಯಥಾ ಕಾಮ ತಥಾ ಲಯ ಅಪಿ ಅನರ್ಥ ಹೇತು. ಕಾಮನೆಗಳು ಹೇಗೆ ಅನರ್ಥಕ್ಕೆ ಕಾರಣವಾಗಿರುತ್ತವೆಯೋ ಹಾಗೆಯೇ ಇವು ಕೂಡ ಅನರ್ಥ, ಲಯವೂ ಕೂಡ ಅನರ್ಥಕ್ಕೆ ಕಾರಣವಾಗ್ತದೆ. ಅತ ಕಾಮ ವಿಷಯಸ್ಯ ಮನಸಃ ನಿಗ್ರಹವತ್ ಲಯಾದಪಿ ನಿರೋಧವ್ಯತ್ವಂ ಇತ್ಯರ್ಥಃ. ಕಾಮ ವಿಷಯಸ್ಯ ಮನಸಃ ನಿಗ್ರಹವತ್, ಕಾಮ ವಿಷಯದಲ್ಲಿ ಮನಸ್ಸನ್ನು ಹೇಗೆ ನಿಗ್ರಹಿಸಬೇಕೋ ಹಾಗೆಯೇ ಲಯಾದಪಿ ನಿರೋಧವ್ಯತ್ವಂ ಇತ್ಯರ್ಥ. ಲಯದಲ್ಲಿಯೂ ಕೂಡ ಮನಸ್ಸನ್ನು ನಿಗ್ರಹಿಸ್ಕೋಬೇಕು. ಹೇಗೆ ನಿಗ್ರಹಿಸ್ಕೋಬೇಕು ಉಪಾಯ ಇನ್ನೂ ಹೇಳಿಲ್ಲ. ಇಲ್ಲಿ ಏನು ಅಂದರೆ ಆ ಕ್ಷೇತ್ರದ ಲಕ್ಷಣಗಳು ಏನು, ಕಾಮ ವಿಷಯಗಳಲ್ಲಿ ತೊಡಗಿರುವ ಮನಸ್ಸು ಅನ್ನುವಂಥ ಕ್ಷೇತ್ರದ ಲಕ್ಷಣಗಳೇನು, ಲಯ ಅನ್ನುವುದರ ಲಕ್ಷಣದ ಏನು ಅಂತೇಳಿ ತೋರಿಸ್ತಾ ಇದ್ದಾರೆ. ಕಾಮ ವಿಷಯದಲ್ಲಿ ಕಾಮನೆಗಳು ಅನ್ನುವಂಥವು ಏನಿವೆಯೋ ಅವು ವಿಷಯಗಳನ್ನು ಗುರುತಿಸ್ತಾ ಹೋಗ್ತವೆ, ಅವುಗಳನ್ನು ಭೋಗಿಸ್ಬೇಕು ಅನ್ನುವಂಥದ್ದು ಭೋಗ. ಸೊ ಕಾಮ ಭೋಗ ಇವು ಕಾಮ ವಿಷಯಗಳು. ಇನ್ನು ಲಯ ವಿಷಯದಲ್ಲಿ ಅವಸ್ತಬ್ಧವಾಗಿ ಬಿಡ್ತಾರೆ. ಕಾಮ ವಿಷಯಗಳಾಗಲಿ ಲಯ ವಿಷಯಗಳೇ ಆಗಲಿ ಸ್ತಬ್ಧ ಆದಷ್ಟಕ್ಕೇ ಅದು ಸಾಧನೆಯ ಕೊನೆಯ ಹಂತ ಅಲ್ಲ. ಹೀಗಾಗಿ ಅವು ಮತ್ತೆ ಅನರ್ಥಕಾರಿಯಾಗಿ ಹೊರಡುತ್ತೆ. ಇದನ್ನ ಇಲ್ಲವೇ ಇಲ್ಲ ಮಾಡ್ಕೋತೀವಿ ಅಂತ ಒಂದೊಂದೇ ಒಂದೊಂದೇ ಹನಿ ತೆಗೆದು ಹಾಕಿದ ಹಾಗೆ ಮಾಡಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಅನ್ನೋ ವಿಚಾರ ಇಲ್ಲಿವರೆಗೆ ಹೇಳಿದ್ದಾರೆ ವಿನಃ ಉಪಾಯ ಏನು ಅಂತ ಹೇಳ್ತಾ ಇದ್ದೆ. ಕಹಾಸ ಉಪಾಯ ಇತಿ ಉಚ್ಯತೆ. ಅದು ಉಪಾಯ ಏನು ಹೇಳ್ರಿ, ಯಾವಾಗ ಮಾತಾಡೋಣಂತೆ ಹೇಳ್ತೀನಿ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನಿ ವರ್ತಯೇತ್ ಅಜಂ ಸರ್ವಮನುಸ್ಮೃತ್ಯ ಜಾತಂ ನೈವ ತು ಪಶ್ಯತಿ. ದುಃಖಂ ಸರ್ವಮನುಸ್ಮೃತ್ಯ ಕಾಮಭೋಗಾನಿ ವರ್ತಯೇತ್ ಅಜಂ ಸರ್ವಮನುಸ್ಮೃತ್ಯ ಜಾತಂ ನೈವ ತು ಪಶ್ಯತಿ. ಸರ್ವಂ ದುಃಖಂ ಅನುಸ್ಮೃತ್ಯ ಕಾಮಭೋಗಾತ್ ನಿವರ್ತಯೇತ್. ನೀ ಮಾಡಬೇಕಾದಿಷ್ಟೇ ಈ ಕಾಮ ವಿಷಯಗಳ ಕಡೆಗೆ ಹೋಗುವ ಪ್ರವೃತ್ತಿ, ಈ ಭೋಗ ಆನಂದಿಸುವ ಪ್ರವೃತ್ತಿ, ಇವೆರಡೂ ಕೂಡ ಇವು ದುಃಖಮೇವ, ಇವು ದುಃಖವನ್ನೇ ತಂದುಕೊಡುತ್ತವೆ ಅನ್ನುವ ಸ್ಪಷ್ಟತೆ, ಜ್ಞಾನ, ನಿಶ್ಚಯ ಬುದ್ಧಿ. ತಸ್ಮಾತ್ ಜಾಗ್ರತ ಜಾಗ್ರತ, ಅದು ನಿಶ್ಚಯ ಆಗೋ ಜಾಗ ಅದು. ಆ ಸ್ಥಳದಲ್ಲಿ ನಿಶ್ಚಯ ಆಯ್ತು ಕಾಮಭೋಗ ಆಯ್ತಾ. ಇನ್ನು ಇವು ಆರೋಪಿತ ಸತ್ಯಗಳಾಗಿದ್ದರಿಂದಾಗಿ ಇವಕ್ಕೆ ಹುಟ್ಟು ಅನ್ನೋದೇ ಇಲ್ಲ. ಯಾವ ಆರೋಪಿತ ಸರ್ವಂ ಮನಸ್ಸು ಬುದ್ಧಿ ಅಂತಕ್ಕನಿಂದ ಹಿಡಿದುಕೊಂಡು ದೇವತೆಗಳವರೆಗೂ ಕೂಡ ಎಲ್ಲವೂ ಆರೋಪಿತ. ಈ ಹೇಳಪ್ಪ, ಜಗತ್ ಯಾವಾಗ ಹುಟ್ಟಿತು? ಯಾವ ಕ್ಷಣ ಸರ್ಪ ಹುಟ್ಟಿತು, ರಜ್ಜು ಸರ್ಪ ಅಂತ ಹೇಳ್ಬಿಟ್ಟು ನಾವು ನಿನಗೆ ಜಗತ್ ಯಾವಾಗ ಹುಟ್ಟಿತು? ರಜ್ಜು ಸರ್ಪದ ಹುಟ್ಟು ಯಾವಾಗ? ಬೆಳಿಗ್ಗೆ 8 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, 6 ಕಾಲಿಗೆ, 6:20ಕ್ಕೆ, 6:30ಗೆ, 8:30ಗೆ, 8 ಗಂಟೆಗೆ. ರಜ್ಜು ಸರ್ಪದ ಹುಟ್ಟನ್ನ ಹೇಗೆ ಹೇಳಲು ಸಾಧ್ಯವಿಲ್ಲವೋ, ಏಕೆಂದರೆ ಅದಕ್ಕೆ ಹುಟ್ಟಿಲ್ಲೇ ಇಲ್ಲ, ಹುಟ್ಟೇ ಇಲ್ಲ. ಹಾಗೆ ಜಗತ್ತು ಹುಟ್ಟೇ ಇಲ್ಲ. ಸರ್ವಂ ಅನುಸ್ಮೃತ್ಯ. ಏನು ಅನುಸ್ಮೃತ್ಯ? ಅಜಂ. ಹುಟ್ಟೇ ಇಲ್ಲ ಅನ್ನೋದನ್ನ ನೀನು ಗುರುತಿಸಿಬಿಡು, ಅವಾಗ ನೈವತ್ತು ಪಶ್ಯತಿ, ನಿನಗೆ ಜಗತ್ ಇದ್ದು ಕಾಣೋದೇ ಇಲ್ಲ. ಇದು ಹುಟ್ಟೇ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ? ಹಾ, ಅಧ್ಯಾಸ ಅಂದ್ರೇನು, ಅಧ್ಯಾರೂಪ ಅಂದ್ರೇನು, ಅಧ್ಯಾರೋಪಿತ ವಸ್ತು ಅಂದ್ರೇನು, ಇವುಗಳ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಹುಟ್ಟೇ ಇಲ್ಲ ಅನ್ನೋದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಈ ಬ್ಯಾಕ್ಗ್ರೌಂಡ್ ಬೇಕೇ ನಿನಗೆ? ಈ ಬ್ಯಾಕ್ಗ್ರೌಂಡ್ ಮನನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಮನನ್ ಅಂದ್ರೆ ಏನ್ ಗೊತ್ತೇನು? ಮನನ್ ಅಂದ್ರ ತೆರೆಗಳ ವಿರುದ್ಧ ಈಜಾಡು. ತೆರೆಗಳನ್ನ ಶಾಂತ ಮಾಡಿಕೊಳ್ಳೋದಲ್ಲ, ತೆರೆಗಳ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಥ್ಯಾಂಕ್ ಯು ಅನ್ನೋದು ಅಲ್ಲ. ತೇಲುಗಳಾಗ್ತದೆ, ಈಜಬೇಕು. ಆ ಈಜುವ ಕಲೆ ಅಂದ್ರೆ ಅದು ಮನನ ಅಂತ. ಆ ಮನಸ್ಸು ಅನ್ನುವ ಜಲರಾಶಿಯಲ್ಲಿ ರಾಗದ್ವೇಷಾದಿ ಕಷಾಯಗಳು ಮಾತ್ರ ಇವೆ ಅಂತ ತಿಳ್ಕೋಬೇಡಿ. ಅವು ಯಾವು? ಎಲ್ಲೋ ಒಂದು 10% ನಾಲ್ಕು. ಇಲ್ಲಿದ್ದಾಗ 4 ಕಡಿಮೆ ಆಗಿದೆ. ಓಕೆ, ಸೊ ಆ ಮನನ ಅನ್ನೋದೇನಿದೆ, ಬರೀ ಅಂತಃಕರಣದಲ್ಲಿ ರಾಗದ್ವೇಷಗಳಂತೂ ಮೂಲ ಬೀಜಗಳು. ಜೊತೆಗೆ ಈ ಕ್ಷಣದ ಕಾಮನೆಗಳು, ಈ ಕ್ಷಣ ಏನು ಚಿಗುರಿಯಾವೆ, ಅವು ವಾಸನಾ ಬೀಜಗಳು ಏನು ಚಿಗುರಿಕೊಂಡವೆ, ಮೊಳಕೆ ಹೊಡೆದಾವೆ, ಈ ಕ್ಷಣ ಏನು ಪ್ರಾರ್ಥಗಳು ವ್ಯಕ್ತವಾಗಬೇಕಾಗಿದೆ, ಈ ಕ್ಷಣ ಯಾವ ಕಷಾಯಗಳನ್ನು ನಾವು ಸಂಗ್ರಹ ಮಾಡಿಕೊಂಡಿದ್ದೀವಿ, ಪ್ಲಸ್ ಈ ನಾಮರೂಪಾದಿಗಳಲ್ಲಿ ನಮ್ಮ ಇವತ್ತಿನ ಮೋಹಗಳು, ಇವಷ್ಟೂ ಕೂಡ ಆಂಟಿ ವೇವ್ಸ್ ಇದ್ದಂತೆ. ಯಾರಿಗೆ? ಆತ್ಮನಿಗೆ. ಆಂಟಿ ವೇವ್. ನೀವು ಬೇರೆ ದಾರಿಲ್ಲ, ಯು ಹ್ಯಾವ್ ಟು ಫೈಟ್. ಇದು ಫಿಸಿಕಲ್ ಮುಕ್ಕಾಲಾತಲ್ಲ, ಇದೆ ಈ ಫೈಟು ವಿವೇಕದ ಜಿಜ್ಞಾಸ, ಚಿಂತನಾತ್ಮಕವಾದಂತಹ ಒಂದು ಸಂವಾದ, ಶಾಸ್ತ್ರದ ಜೊತೆ ಮನಸ್ಸು ಬುದ್ಧಿಗಳ ಜೊತೆ ನಾವು ಸಂವಾದ ಮಾಡಬೇಕಾಗುತ್ತೆ. ಆ ಸಂವಾದದೊಳಗೆ ನಮಗೆ ಪ್ರಮಾಣಬದ್ಧವಾದ ಆಧಾರ ಶಾಸ್ತ್ರ, ಆಚಾರ್ಯ ಉಪದೇಶ. ಯಾರ ಜೊತೆ ಸಂವಾದ ಮಾಡಬೇಕು? ಈ ಮನಸ್ಸು ಬುದ್ಧಿಗೆ ಅವಶ್ಯವಾಗಿಯೂ ಈ ಮೂಲಕವಾಗಿ ನಾವು ಆತ್ಮನಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಇದೆ. 205 ಭಾಷ್ಯ. ಸರ್ವಂ ದ್ವೈತಂ ಅವಿದ್ಯಾ ವಿಜೃಂಭಿತಂ ದುಃಖಮೇವ ಇತಿ ಅನುಸ್ಮೃತ್ಯ ಕಾಮಭೋಗಾತ್ ಕಾಮನಿಮಿತ್ತಃ ಭೋಗಃ ಇಚ್ಛಾ ವಿಷಯಃ ತಸ್ಮಾತ್ ವಿಪ್ರಸೃತಂ ವಿಪ್ರಸೃತಂ ಮನಃ ನಿವರ್ತಯೇತ್ ವೈರಾಗ್ಯ ಭಾವನಯಾ ಇತ್ಯರ್ಥಃ. ಬೇರೆ ಬೇರೆ ಶಬ್ದಗಳನ್ನು ಹೇಳ್ತಾರೆ. ಕಾಮ ಭೋಗಾತ್ ಕಾಮ ನಿಮಿತ್ತ ಭೋಗ ಕಾಮ ಭೋಗಾತ್, ಕಾಮನೆಗಳಿಂದಾಗಿ ಭೋಗಿಸಬೇಕು ಅನ್ನುವಂತಹ ಇಚ್ಛಾ. ಕಾಮನೆಗಳು ಅಂತಂದ್ರೆ ಲಭ್ಯವಿದ್ದ ವಿಷಯಗಳ ಕಡೆಗೆ ನಮ್ಮ ಮನಸ್ಸನ್ನು ಹರಿಬಿಡುವುದು, ಇದು ಕಾಮನೆಗಳು. ಇದು ಮೊದಲನೇ ಹಂತ. ಎರಡನೇ ಹಂತ, ಕಾಮಿತ ವಿಷಯಗಳನ್ನು ನಾನು ಭೋಗಿಸಬೇಕು ಅನ್ನುವಂತಹ ಪ್ರವೃತ್ತಿ, ಇದು ಎರಡನೇ ಹಂತ. ಎರಡು ಸೇರಿಸಿದ್ರೆ ಕಾಮ ಭೋಗ ವಿಷಯ ವಿಕ್ಷಿಪ್ತ ಮನಃ. ಇವೆರಡು ಸೇರಿಸಿ ಮನಸ್ಸು ವಿಕ್ಷಿಪ್ತವಾಗಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಒಂದು ಶಬ್ದ ಕೊಡ್ತಾರೆ, ವಿಪ್ರಸೃತಂ ಮನಃ. ಈ ಪ್ರಕಾರವಾದ ಮನಸ್ಸನ್ನ ವಿಪ್ರಸೃತಂ, ಪ್ರಸೃತಂ ಅಂದ್ರೆ ಮುಂದುವರಿಸಿಕೊಂಡು ಹೋಗೋದು, ವಿಪ್ರಸೃತಂ ಅಂತಂದ್ರೆ ಹಿಂದೆ ಎಳ್ಕೊಂಬೋದು. ಹೇಗೆ ಮಾಡ್ಕೋಬೇಕು? ವೈರಾಗ್ಯ ಭಾವನೆಯ, ಯಾವ ಮನಸ್ಸು ಈ ಪ್ರಕಾರವಾಗಿ ವಿಕ್ಷೇಪಗೊಂಡಿದೆ, ವಿಕ್ಷಿಪ್ತಗೊಂಡಿದೆ, ಆ ಮನಸ್ಸನ್ನ ನಾವು ನಿಗ್ರಹಿಸಿಕೊಳ್ಳಬೇಕಾಗ್ತ ಅದನ್ನು ವಾಪಸ್ ತರೋ ಪ್ರಯತ್ನ ಮಾಡಬೇಕು. ಹೇಗ್ರಿ ಸಾಧ್ಯ? ಉಪಾಯ ಹೇಳ್ತಿ ಅಂದ್ರೆ ಉಪಾಯ ಹೇಳ್ತಾನ ಇಲ್ಲ ನೀವು? ವೈರಾಗ್ಯ ಭಾವನೆಯ ಇದೇ ಉಪಾಯ ನೋಡಪ್ಪ, ಎರಡನೇ ಉಪಾಯ ಇಲ್ಲ. ವೈರಾಗ್ಯ ಭಾವನೆ. ಅಜಂ ಬ್ರಹ್ಮ ಸರ್ವಂ ಇತ್ಯೇತತ್ ಶಾಸ್ತ್ರ ಆಚಾರ್ಯ ಉಪದೇಶತಃ ಅನುಸ್ಮೃತ್ಯ ತದ್ವಿಪರೀತಂ ದ್ವೈತಂ ಜಾತಂ ನೈವ ತು ಪಶ್ಯತಿ ಅಭಾವಾತ್. ಏನಂದ್ರೆ ದುಃಖ ಅನ್ನೋದು ಇದು ನಾಮರೂಪಗಳಲ್ಲಿ ಸತ್ಯತ್ವವನ್ನ ನಾವು ಕಂಡದ್ದೇ ಆದ್ರೆ ದುಃಖ ಸತ್ಯವಾಗಿಯೂ ದುಃಖ, ಅವಶ್ಯವಾಗಿಯೂ ದುಃಖಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಾಮರೂಪಗಳಲ್ಲಿ ಸತ್ಯತಾ ಕಾಣುತ್ತೆ. ನಾಮರೂಪದಲ್ಲಿ ಸತ್ಯತೆ ಯಾವಾಗ ಕಾಣ್ತದೆ? ನಮಗೆ ಆತ್ಮನ ಸತ್ಯತ ನಮಗೆ ಅರಿವಿಲ್ಲದೆ ಇದ್ದಾಗೆ. ಈಗ ಆತ್ಮ ಉಪದೇಶ ಶಾಸ್ತ್ರ ಆಚಾರ್ಯ ಮಾರ್ಗದರ್ಶನದಲ್ಲಿ ನಾವು ಆತ್ಮನ ಸಂಗತಿಗಳನ್ನು ತಿಳಿದಷ್ಟು ಅಲ್ಲಿ ಏನಾಗ್ತದೆ ಅಂತಂದ್ರೆ ಆ ಪ್ರಭಾವ ಕಡಿಮೆ ಆಗ್ತಾ ಹೋಗ್ತದೆ. ತಿಳುವಳಿಕೆ, ಅನುಭವ ಯುಕ್ತವಾದ ತಿಳುವಳಿಕೆ, ಅದನ್ನ ವೈರಾಗ್ಯ ಅಂತ ಕರೀತಾರೆ. ಯಾಕಂದ್ರೆ ವೈರಾಗ್ಯ ಅನ್ನುವಂಥದ್ದು ಅದು ಕಂಠಪಾಠದ ವಿಷಯ ಅಲ್ಲ, ವೈರಾಗ್ಯ ಇದು ಹೂವಿನ ಅರಳುವಿಕೆ ಅಂತ. ಹೂ ಅರಳುತ್ತವೆ, ಯಾರು ಅರಳಿಸುವುದಿಲ್ಲ. ಆಗ ವೈರಾಗ್ಯ ಅರಳುತ್ತದೆ, ಯಾರು ಅದನ್ನ ಅರಳಿಸುವ ಅವಶ್ಯಕತೆ ಇಲ್ಲ. ವೈರಾಗ್ಯ ಅರಳುತ್ತದೆ ಅಂದ್ರೆ ಏನು? ನಮ್ ನಮ್ಮ ಕರ್ಮ, ನಮ್ ನಮ್ಮ ಕ್ಷೇತ್ರಗಳಲ್ಲಿ ನಾವು ವಿಷಯಗಳ ಸಂಬಂಧ ಏನು ಬರ್ತೀವಿ, ಕಾಮನೆಗಳು, ಅವುಗಳಲ್ಲಿ ಭೋಗಗಳನ್ನ ಅನುಭವಿಸಬೇಕು ಅನ್ನುವಂತಹ ಪ್ರವೃತ್ತಿಯನ್ನ ಏನಿಟ್ಕೊಂಡಿರ್ತೀವಿ, ಭೋಗಗಳು. ಈ ಕಾಮಭೋಗಗಳ ಈ ಕ್ಷೇತ್ರ ನಮಗೆ ಪ್ರಬುದ್ಧನನ್ನಾಗಿ ಮಾಡಿ ವೈರಾಗ್ಯವನ್ನು ಅರಳಿಸಲಿಕ್ಕೆ ಅವಕಾಶ ಮಾಡುತ್ತೆ. ಒನ್ ಡೇ ರಿಸಲ್ಟ್ ಅಲ್ಲ, ಇದ್ರೊಳಗ ಚೈಲ್ಡ್ಹುಡ್ ಡಿಸಪಾಯಿಂಟ್ಮೆಂಟ್ಸ್ ಬರ್ತವೆ. ನಮ್ಮ ಚಿಕ್ಕ ಮಕ್ಕಳು ಇದ್ದಾಗ ನಮಗೆ ಉಂಟಾಗಿರೋ ನಿರಾಶೆಗಳು, ಆಗಿನ ಕಾಲದ ಅಂದಿನ ವಾತಾವರಣದಲ್ಲಿರುವ ಸ್ಪರ್ಧೆಗಳು, ಮೋಸ ವಂಚನೆಗಳು, ಅವೆಲ್ಲ ಅನುಭವಗಳು, ಅಂದಿನಿಂದ ಇಂದಿನವರೆಗೂ ಇರುವ ಎಲ್ಲ ಅನುಭವಗಳ ರಾಶಿ ನಮ್ಮನ್ನ ವೈರಾಗ್ಯ ಅರಳಲಿಕ್ಕೆ ಅವಕಾಶ ಆಗುತ್ತೆ. ವೈರಾಗ್ಯ ಈಸ್ ನಾಟ್ ಎ ಒನ್ ಡೇ ರಿಸಲ್ಟ್ ಎಟ್ ಆಲ್. ಹೀಗಾಗಿ ಕಾಡಿಗೆ ಹೋಗಿ ವೈರಾಗ್ಯವನ್ನು ಬೆಳೆಸ್ಕೋತೀನಿ ತಪ್ಪು. ಅಥವಾ ಟೀ ಕುಡಿಯೋದು ಬಿಟ್ಬಿಟ್ಟು ವೈರಾಗ್ಯ ಬೆಳೆಸ್ಕೋತೀನಿ, ಕಾಫಿ ಕುಡಿಯೋದು ಬಿಟ್ಬಿಟ್ಟು ವೈರಾಗ್ಯ ಬೆಳೆಸ್ಕೋತೀನಿ, ಅದು ಕೂಡ ತಪ್ಪು. ಇನ್ನೊಬ್ಬ ಅಂತಾನೆ ತರಕಾರಿ ತಿಂದು ವೈರಾಗ್ಯ ಬೆಳೆಸ್ಕೋತೀನಿ, ಅದು ಕೂಡ ತಪ್ಪು. ಇವೆಲ್ಲ ಸುಮ್ಮನೆ ನೆಪಕ್ಕಿವು, ಸುಮ್ಮನೆ ನೆಪಕ್ಕೆ, ನಿಜವಾದ ವೈರಾಗ್ಯ ಯಾವೂ ಅಲ್ಲ. ಅದಕ್ಕೆ ಒಂದೇ ಶಬ್ದ ಹೇಳ್ತಾರೆ, ಅವಿದ್ಯಾ ವಿಜೃಂಭಿತಂ ದುಃಖಮೇವ ಇತಿ. ಮತ್ತೆ ಇವುಗಳಲ್ಲಿ ನಾವು ತೊಡಗುವುದರ ಮೂಲಕವಾಗಿ ಯಾಕೆ ತೊಡಗ್ತೀವಿ ಅಂದ್ರೆ ಅವಿದ್ಯಾ ವಿಜೃಂಭಿತಂ, ಅಜ್ಞಾನದಿಂದಾಗಿ ಮತ್ತೆ ಇದನ್ನು ತೊಡಗ್ತೀವಿ. ಆ ಮೂಲಕವಾಗಿ ನಮಗೆ ಇಷ್ಟೊಂದು ಆಘಾತಗಳಾಗ್ತವೆ, ಅನರ್ಥಗಳಾಗ್ತವೆ. ಈ ಅನರ್ಥಗಳಿಂದ ಇವನಿಗೆ ಬೇಸರ ಆಗ್ಬೇಕು, ಸುಮ್ ಸುಮ್ಮನೆ ಆಗುದಿಲ್ಲ. ಇವೆಲ್ಲ ಅವನು ಇವನ್ನೆಲ್ಲ ಕಸ್ಕೊಂಡ್ಬಿಡ್ಲಿ, ಆರಾಮಿರ್ತದೆ ನೋಡಿ, ಏನು ಆರಾಮಿರಲಿಲ್ಲ. ಇವೆಲ್ಲ ಇರುವೆ, ಯು ಹ್ಯಾವ್ ಟು ಸೀ. ಅವುಗಳಲ್ಲಿಯ ಆರೋಪಿತ ಸತ್ಯಗಳೇನು, ವಾಸ್ತವಿಕ ಸತ್ಯಗಳೇನು ನೀವು ಗುರುತಿಸಲೇಬೇಕು. ಆ ಗುರುತಿಸುವಿಕೆ ಅನ್ನೋದೇನಿದೆಯೋ ಅದು ನಿಶ್ಚಯಾತ್ಮಕವಾಗಬೇಕು. ಅಂದ್ರೆ ಅಲ್ಲಿ ಸಂದೇಹ ಸಂಶಯಗಳು ಇರಬಾರದು, ಅವಾಗ ವೈರಾಗ್ಯ ಸ್ಪಷ್ಟ. ಇದಕ್ಕೆ ಶಾಸ್ತ್ರ ಆಚಾರ್ಯ ಉಪದೇಶತಃ ಅನುಸ್ಮೃತ್ಯ ಇಲ್ಲವೋ ತದ ವಿಪರೀತಂ ದ್ವೈತಂ ಜಾತಂ ನೈವತ್ತು ಪಶ್ಯತಿ. ಇದಕ್ಕೆ ವಿಪರೀತವಾಗಿ ಅವನು ದ್ವೈತವನ್ನು ಕಾಣುತ್ತಾನೋ ಅವನು ಇದನ್ನ ವೈರಾಗ್ಯವನ್ನು ಅಥವಾ ಈ ಪ್ರಕಾರವಾದ ನಿವೃತ್ತ ಭಾವನೆ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಅವನು ಗುರುತಿಸ್ತಾನೆ ಅಂತಂದ್ರೆ ನಿಲ್ತಾನೆ ಅಂತಾನೆ, ಅವನ ಆತ್ಮನ ನಿಲ್ತಾನೆ. ಕೊನೆ ಹೇಳ್ತಾನೆ ನೋಡ್ರಿ, ನೈವತ್ತು ಪಶ್ಯತಿ, ಆ ದ್ವೈತವನ್ನು ಅವನು ಕಾಣುವುದಿಲ್ಲ, ನಾಮರೂಪಗಳ ಸತ್ಯತೆಯನ್ನು ಅವನು ಕಾಣೋದಿಲ್ಲ. ಅವನಿಗೆ ಶಾಸ್ತ್ರ ಆಚಾರ ಉಪದೇಶದ ಸಂಸ್ಕಾರ ಚೆನ್ನಾಗಿ ಲಭ್ಯವಾಗಿತ್ತು ಅಂತಂದ್ರೆ ಅವನು ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂತ ಕೇಳಿದ್ರೆ ಅಭಾವಾತ್, ಅವು ಇಲ್ಲೇ ಇಲ್ಲ, ಅವು ಇಲ್ಲೇ ಇಲ್ಲ, ಶಶವಿಷಾಣವತ್. ಓಕೆ. ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇ ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್ ಆಂಟಿ ವೇವ್ಸ್ ಯಾವ್ಯಾವಪ್ಪ ಹೇಗೆ ಕೆಲಸ ಮಾಡ್ತವೆ? ನಾಲ್ಕು ಭಾಗವಾಗಿ ಹೇಳ್ತಾರೆ. ಒಂದು ಲಯ, ಇನ್ನೊಂದು ವಿಕ್ಷಿಪ್ತ, ಮೂರನೇದು ಸಕಷಾಯ, ನಾಲ್ಕನೇದು ಸಮಪ್ರಾಪ್ತ. ಈಗ ಲಯ ಆಯಿತು ಅಂತ ಇಟ್ಕೊಳ್ಳಿ. ಚಿತ್ತವು ಲಯಗೊಂಡಿತು. ಉಪಾಯ ಏನು? ಅವ್ರು ಹೇಳ್ತಾರೆ ಸಂಬೋಧ ಏನು? ಎಚ್ಚರ ಮಾಡು, ಎಚ್ಚರ ಮಾಡು. ಏಯ್ ಮಲ್ಕೋಬೇಡ, ಹೇಳ ಹೇಳ ಹೇಳ. ಸಂಬೋಧ ಏನು? ಇನ್ನ ಕಾಮನೆಗಳ ಕಡೆಗೆ ಹೋಗ್ತವೆ, ವಿಷಯಗಳಿಗೆ ಹೋಗ್ತವೆ, ವಿಷಯ ವಿಷಯೀ ಭಾವಗಳನ್ನು ಬೆಳೆಸ್ಕೋತಾವೆ. ಅದನ್ನು ಹೆಂಗೆ ನಿಯಂತ್ರಿಸ್ಬೇಕು? ಶಮ ಮಾಡು, ನಿಗ್ರಹ ಮಾಡ್ಕೋ. ಇಲ್ಲರೀ, ನಮ್ಮಲ್ಲಿ ಜೊತೆ ಜೊತೆಗೇನೆ ಅನೇಕ ಕಷಾಯಗಳನ್ನು ತಂದುಬಿಟ್ಟೇವೆ. ಬಾರ್ನ್ ವಿತ್ ಕಷಾಯ, ಜನ್ಮ ಜನ್ಮದ ಜೊತೆ ಜೊತೆಗೇನೆ ಈ ಕಷಾಯಗಳನ್ನು ತಂದುಬಿಟ್ಟಿವಿ. ಏನ್ ಮಾಡೋದು? ಹೇಳ್ತಾರೆ ಆ ಕಷಾಯ ನೀವು ತಂದಿದ್ರೆ ಜನ್ಮ ಜನ್ಮದ ಜೊತೆಗೆ ನೀನು ಅದನ್ನ ಕಷಾಯ ಅಂತ ಗುರುತಿಸು. ವಿಜಾನಿಹಿ ಅಂತ ಯು ಆಬ್ಜೆಕ್ಟಿಫೈ. ಇನ್ನ ಸಮಪ್ರಾಪ್ತವಾದ್ರೆ ಸಮಪ್ರಾಪ್ತಂ ನ ಚಾಲಯೇತ, ಸುಮ್ಮನೆ ಇರು, ಅಲುಗಾಡ್ಬೇಡ. ನ ಚಾಲಯೇತ, ಸಮಪ್ರಾಪ್ತವಾದ್ರೆ ಸುಮ್ಮನೆ ಇರು. ಯಾಕೆ ಸುಮ್ಮನೆ ಹೊಯ್ದಾಳಿಗೆ ಹೋಗ್ದೆ? ಫರ ಫರ ಫರ ಫರ ಫರ ಲಯಗೊಂಡಿತೋ, ಎಚ್ಚರಗೊಳಿಸು. ವಿಕ್ಷಿಪ್ತವಾಯಿತೋ, ಅದನ್ನ ಶಮದಲ್ಲಿ. ಕಷಾಯ ಇದೆಯೋ, ಓಕೆ, ಅದನ್ನು ಗುರುತಿಸು. ವಾಚ್ ಇದೆ, ಗುರುತಿಸ್ತೀನಿ. ಟೇಬಲ್ ಇದೆ, ಗುರುತಿಸ್ತೀನಿ. ಕಷಾಯ ಇದೆ, ಗುರುತಿಸೋಣ. ಹಂಗಳ ಕಷಾಯ ಇರಬಾರ್ದು ಅಂತ ಮೊದಲು ನಿರ್ಧಾರ ಮಾಡ್ಬಿಡ್ತೀನಿ. ಈ ಪೂರ್ವ ಅನುಭವಗಳ ವಿಚಾರದಲ್ಲಿ ಈ ಜನ್ಮದ ಪೂರ್ವ ಅನುಭವಗಳನ್ನೇ ಬದಲಿಸ್ಲಿಕ್ಕಾಗುವುದಿಲ್ಲ. ಅವತ್ತು 8-10 ವರ್ಷ ವಯಸ್ಸಿದ್ದಾಗ ನಿಮ್ ಫ್ರೆಂಡ್ ನಿನಗೆ ಅವಮಾನ ಮಾಡಿದ್ನಲ್ಲ, ಅದನ್ನ ಈಗ ಬದಲಿಸು. ಈಗ ನಿಂಗೆ ನೆನಪಿಲ್ಲೇನು? ಅವಮಾನದ ನೋವು ನೆನಪಿಲ್ಲ ನಿಮಗೆ? ಹಾಗಾದ್ರೆ ಅದನ್ನು ಬದಲಿಸು. ಅವತ್ತಿಂದನ ಈಗ ಬದಲಿಸ್ಲಿಕ್ಕಾಗುವುದಿಲ್ಲ. ಏನು ಕಳೆದ ಜನ್ಮಗಳ ಅನುಭವಗಳನ್ನು ನೀನು ಬದಲಿಸ್ತೀನಿ ನಾನು? ಹೌದಾ? ಏನ್ ಮಾಡ್ಬೇಕು? ಗುರುತಿಸಷ್ಟೇ. ಪೂರ್ವಭಾವಿಯಾಗ ನಿರ್ಣಯ ಮಾಡ್ಬಿಡ್ತೇವೆ, ಇದು ತಪ್ಪು, ಇದು ಆಗ್ಬಾರ್ದು, ಇದು ಹಿಂಗಾಗ್ಬಾರ್ದು, ಹಂಗಾಗ್ಬಾರ್ದು, ಇಂಥದ್ದೆಲ್ಲ ಇರಬಾರ್ದು. ಯಾರು ಹೇಳಿದ್ರೆ ಇರಬಾರ್ದು ಅಂತ ನೀನು ಕೈ ಹೋಗಿದೆಯಾ? ಅದು ಅದಕ್ಕೆ ಧ್ಯಾನ ಕೂತ್ಕೊಂಡಾಗೆ ಪಕೋಡನು ಬರ್ತವೆ, ಮಿರ್ಚಿನೂ ಬರ್ತವೆ, ಪಾನಿಪುರಿನು ಬರ್ತವೆ, ಎಲ್ಲ ಬರ್ತಾವು. ಇಲ್ಲ ತಂದು ಬರಂಗಿಲ್ಲ ನೋಡ್ರಿ. ಏನು ಬರ್ತಾವ ಅವು ಒಂದಿಲ್ಲ ಒಂದು ರೂಪದೊಳಗೆ ಇರ್ತಾವ. ಅವು ನೆನಪಿನ ರೂಪದಲ್ಲೂ, ಅನುಭವ ರೂಪದಲ್ಲೂ, ವಾಸನಾ ರೂಪದಲ್ಲೂ ಇರ್ತವೆ. ಇದ್ದುದ್ದೋ ವ್ಯಕ್ತ ಹೋಗ್ತವೆ. ಮತ್ತೆ ಉಪಾಯ ಏನು? ಗುರುತಿಸುವ. ಇವಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ಇನ್ನು ಸಮಪ್ರಾಪ್ತಿ ಯಾವುದು? ಪ್ರಶಾಂತವಾದಂತಹ ಸ್ಥಿತಿ ಪ್ರಾಪ್ತವಾಗ್ತದೋ. ನ ವಿಚಾರ ಏತ, ಅಲ್ಲಿ ಇಲ್ಲಿ ಹೋಗ್ಬೇಡ, ವಿಷಯಗಳಿಗೆ ಹೋಗ್ಬೇಡ, ಒಯ್ದಾಡ್ಬೇಡ, ಚಂಚಲಿತನ ಆಗ್ಬೇಡ. ಮತ್ತೇನು ಮಾಡಲಿ? ಸುಮ್ಮನೆ ಇರು. ಸಮಪ್ರಾಪ್ತಂ ನ ಚಾಲಯತೆ ನಾಕು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರು ಮಹಾತ್ಮರಾಜ್ ಜಯ ಶ್ರೀ ಜಾನಕೀ.